ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮರುಜಾತಿ ಗಣತಿಗೆ ಶಿಕ್ಷಕರನ್ನು ಬಳಸದಿರಲು ರಾಜ್ಯ ಸರ್ಕಾರ ನಿರ್ಧಾರ. ಮಹಾರಾಷ್ಟಕ್ಕೆ ಸ್ಪರ್ಧೆ ನೀಡುವಂತೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಸಚಿವ ಶಿವಾನಂದ ಪಾಟೀಲ್ ಕರೆ. ಎತ್ತಿನಹೊಳೆ ಯೋಜನೆ ನೀರು ಸಂಗ್ರಹಿಸಲು ಬೈರಗೊಂಡಲುವಿನಲ್ಲಿ ಜಲಾಶಯ ನಿರ್ಮಾಣ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಸಮರ್ಥಿಸಿಕೊಂಡ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್. ರಾಜ್ಯದ ವಿವಿಧೆಡೆ 11ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಬೆಂಗಳೂರಿನ ಟಿಪ್ಪು ಅರಮನೆಯಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ವಿಶ್ವ ಯೋಗ ದಿನ. ಈ ಕುರಿತು ಯೋಗ ತಜ್ಞರಾದ ಡಾ ಎಂಎನ್ ಚಲವಾದಿ ಅವರು ಮಾತನಾಡುತ್ತಾರೆ. ಆಕಾಶವಾಣಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಯೋಗ ತಜ್ಞರಾದ ಡಾ ಎಂಎನ್ ಚಲವಾದಿ. ಎಲ್ಲರಿಗೂ ನಮಸ್ಕಾರ. ಯೋಗ ಎಂಬುದು ಇಂದಿನ ಜನಸಾಮಾನ್ಯರಲ್ಲಿ ದಿನನಿತ್ಯ ಕೇಳಿಬರುವ ಶಬ್ದವಾಗಿದೆ. ಪ್ರಪಂಚದಾದ್ಯಂತ ಪ್ರಸಿದ್ಧವಾಗುತ್ತಿರುವ ಸಾವಿರಾರು ವರ್ಷಗಳ ಹಳೆಯ ವಿದ್ಯೆಯಾದ ಯೋಗವು ಮನುಷ್ಯನ ಅಸ್ತಿತ್ವದ ಎಲ್ಲ ಮಟ್ಟದಲ್ಲೂ ದೈಹಿಕ ಮಾನಸಿಕ ಅಸಮತೋಲನವನ್ನು ನಿವಾರಿಸಿ ಸರ್ವತೋಮುಖ ಸಮತೋಲನವನ್ನು ತಂದು ಆರೋಗ್ಯವನ್ನು ಸ್ಥಿರಗೊಳಿಸುವ ಒಂದು ವಿದ್ಯೆಯಾಗಿದೆ. ಮಾನವನು ತನ್ನ ಆಧ್ಯಾತ್ಮಿಕ ಅಂತಃಶಕ್ತಿಯನ್ನು ಅರಿತು ಅದನ್ನು ಅಭಿವೃದ್ಧಿಪಡಿಸುವ ವಿಧಾನಗಳನ್ನು ರೂಪಿಸಿಕೊಳ್ಳತೊಡಗಿದಾಗ ಯೋಗ ಪದ್ಧತಿ ಆರಂಭವಾಯಿತು. ಕ್ರಮೇಣ ಯೋಗ ವಿಜ್ಞಾನ ವಿಕಾಸಗೊಂಡಿತು. ಜಗತ್ತಿನಾದ್ಯಂತ ಪ್ರಾಚೀನ ಋಷಿಮುನಿಗಳು ಇದರ ಬೆಳವಣಿಗೆಗೆ ಕಾರಣರಾದರು. ಯೋಗ ಒಂದು ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನ ಕ್ರಮ. ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ತರುವ ಕೌಶಲ್ಯಯುಕ್ತ ವಿಜ್ಞಾನವಾಗಿದೆ. ಇದು ಆರೋಗ್ಯಪೂರ್ಣವಾಗಿ ಬದುಕಲು ಕಲಿಸುವ ಜೀವನ ಶೈಲಿಯೂ ಆಗಿದೆ. ಯೋಗವು ವ್ಯಕ್ತಿಯೊಬ್ಬನ ದೇಹ ಮನಸ್ಸು ಬುದ್ಧಿ ಭಾವನೆ ಮತ್ತು ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಕಾಯಿಲೆಗಳಿಗೆ ಚಿಕಿತ್ಸಾ ರೂಪದಲ್ಲೂ ಪ್ರಯೋಜನಕಾರಿಯಾಗಿದ್ದು ಆಧುನಿಕ ಒತ್ತಡಯುಕ್ತ ಜೀವನದಿಂದ ಉಂಟಾಗುವ ಮನೋದೈಹಿಕ ಕಾಯಿಲೆಗಳನ್ನು ಯೋಗ ಗುಣಪಡಿಸಬಲ್ಲದು. ಯೋಗ ಸಾಧನೆಯು ಅರ್ಥಪೂರ್ಣ ಬದುಕಿನ ವಿಧಾನ ಎಂದು ಹೇಳಿದರೆ ತಪ್ಪಾಗಲಾರದು. ಯೋಗದ ಮೂಲ ಉದ್ದೇಶವೇ ವ್ಯಕ್ತಿ ಮತ್ತು ಸಮಾಜದ ಸಮಗ್ರ ಆರೋಗ್ಯವಾಗಿದೆ. ಈ ಕಾರಣಕ್ಕಾಗಿ ಇಂದು ಯೋಗವನ್ನು ಒಂದು ಕಲೆಯಾಗಿ ಆರೋಗ್ಯವಂತ ಬದುಕಿನ ವಿಜ್ಞಾನವಾಗಿ ಸಾಧನೆಯನ್ನು ಮಾಡಲಾಗುತ್ತಿದೆ. ಸಂಸ್ಕೃತದ ಯುಜ್ ಮೂಲಧಾತುವಿನಿಂದ ಯೋಗ ಶಬ್ದವು ಉತ್ಪತ್ತಿಯಾಗಿದೆ. ಯುಜ್ಯತೆ ಅನೇನ ಇತಿ ಯೋಗ, ಇದು ಯೋಗ ಶಬ್ದದ ವ್ಯುತ್ಪತ್ತಿ. ಕೂಡಿಸುವುದು, ಒಂದಾಗಿಸುವುದು, ಬಂಧಿಸು ಎಂಬ ಇತ್ಯಾದಿ ಅರ್ಥಗಳು ಯೋಗ ಶಬ್ದಕ್ಕೆ ಇದೆ. ಪ್ರತಿನಿತ್ಯ ಯೋಗದಲ್ಲಿ ಹೇಳಿದ ನಿಯಮಗಳನ್ನು ಪಾಲಿಸುತ್ತಾ ಸಾತ್ವಿಕ ಆಹಾರ ಸೇವಿಸುತ್ತಾ ಯೋಗ ಸಾಧನೆಗಳನ್ನು ಮಾಡುವವರಿಗೆ ಆತ್ಮ ಸಾಕ್ಷಾತ್ಕಾರವಾಗುವುದರ ಜೊತೆಗೆ ಭಗವಂತನ ಸಾಕ್ಷಾತ್ಕಾರವು ಸಾಧ್ಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ವಾಸ್ಥ್ಯಪೂರ್ಣ ಸ್ವತಂತ್ರ ಜೀವನ ಹಾಗೂ ಶಾಂತಿಯುತ ಸಾಮರಸ್ಯದ ಬದುಕು ಕಟ್ಟಿಕೊಡುವುದೇ ಯೋಗದ ಮುಖ್ಯ ಉದ್ದೇಶವಾಗಿದೆ. ಯೋಗ ಎಂದರೆ ಕೇವಲ ಆಸನಗಳ ಅಭ್ಯಾಸ ಮಾತ್ರವಲ್ಲ, ಅದು ಒಂದು ಜೀವನ ವಿಧಾನ. ಯೋಗವು ಒಂದು ಆಂತರಿಕ ಏಕತೆ, ಅದು ಮನಸ್ಸಿನ ಗೊಂದಲಗಳನ್ನು ನಿವಾರಿಸುತ್ತದೆ. ನಾವು ಆಂತರಿಕವಾಗಿ ಐಕ್ಯರಾಗಿದ್ದಾಗ ಚಿಂತೆಗಳಿಂದ ವಿಚಲಿತರಾಗುವುದಿಲ್ಲ. ಸಮತ್ವಂ ಯೋಗ ಉಚ್ಯತೆ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೀಗೆ ಹೇಳಿರುತ್ತಾನೆ. ಅಂದರೆ ಸುಖ ದುಃಖಗಳನ್ನು ಹೊಗಳಿಕೆ ತೆಗಳಿಕೆಗಳನ್ನು ಸಮನಾಗಿ ಸ್ವೀಕರಿಸುವುದೇ ಯೋಗ. ಯೋಗಶ್ಚಿತ್ತವೃತ್ತಿ ನಿರೋಧ ಎಂದು ಯೋಗ ಪಿತಾಮಹ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲಿ ಚಿತ್ತ ಎಂದರೆ ಮನಸ್ಸು, ವೃತ್ತಿ ಎಂದರೆ ಗೊಂದಲಗಳು, ನಿರೋಧ ಎಂದರೆ ನಿವಾರಿಸಿಕೊಳ್ಳುವುದು. ಅಂದರೆ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿಕೊಳ್ಳುವುದೇ ಯೋಗ ಎಂದು ಹೇಳಿದ್ದಾರೆ. ಯೋಗ ವಾಸಿಷ್ಠ ಗ್ರಂಥಕರ್ತರಾದ ವಶಿಷ್ಠ ಮಹರ್ಷಿಗಳು ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಎಂದು ಹೇಳಿದ್ದಾರೆ. ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವೇ ಯೋಗ ಎನ್ನುವುದು ಈ ವಾಕ್ಯದ ತಾತ್ಪರ್ಯ. ಮನಸ್ಸನ್ನು ಪ್ರಶಾಂತಗೊಳಿಸುವ ಪ್ರಕ್ರಿಯೆ ಒಂದು ಕೌಶಲ. ಮನಸ್ಸು ಎಂಬುದು ತುಂಬ ನಾಜೂಕಿನ ಸಂಗತಿ. ಅದನ್ನು ಪಳಗಿಸುವುದಕ್ಕೆ ನಯವಾದ ಯುಕ್ತಿ ಅತ್ಯಗತ್ಯ. ಇದನ್ನು ಹೇಳಿಕೊಡುತ್ತದೆ ಯೋಗ. ಯೋಗ ಕರ್ಮಸು ಕೌಶಲಂ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಕಾರ್ಯಕುಶಲತೆಯೇ ಯೋಗ ಎಂದು. ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಸ್ತರಗಳೆಲ್ಲದರಲ್ಲೂ ವ್ಯಕ್ತಿಯು ಪರಿಪೂರ್ಣವಾಗಿ ವಿಕಸನಗೊಳ್ಳುವ ಪ್ರಕ್ರಿಯೆಯೇ ಯೋಗ ಎನ್ನುತ್ತಾರೆ ಅರವಿಂದರು. ಹೀಗೆ ಯೋಗದ ಕುರಿತು ತತ್ವಜ್ಞಾನಿಗಳು ವಿದ್ವಾಂಸರು ನೀಡಿದ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಯೋಗದ ಮಹತ್ವದ ಅರಿವು ನಮಗಾಗುತ್ತದೆ. ವೇದ ಕಾಲಕ್ಕಿಂತ ಪೂರ್ವದಿಂದಲೇ ಯೋಗ ಪ್ರಚಲಿತವಿದ್ದರೂ ನಂತರ ಬಂದ ಪತಂಜಲಿ ಮಹರ್ಷಿಯು ಯೋಗಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಸೂತ್ರ ರೂಪದಲ್ಲಿ ದಾಖಲಿಸಿದ್ದು ಅವುಗಳಿಗೆ ಪತಂಜಲಿ ಯೋಗ ಸೂತ್ರ ಎನ್ನುತ್ತಾರೆ. ಅನೇಕ ಋಷಿಮುನಿಗಳು ಸಾಧಕರು ಯೋಗದ ಪ್ರಚಾರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ, ಕುಂಡಲಿನಿ ಯೋಗ, ಹಠಯೋಗ, ಮಂತ್ರಯೋಗ, ಲಯಯೋಗ, ಜೈನಯೋಗ, ಬೌದ್ಧಯೋಗ ಇತ್ಯಾದಿ ಯೋಗ ವಿಭಾಗಗಳು ಹುಟ್ಟಿಕೊಂಡಿವೆ. ಜ್ಞಾನಯೋಗಿಯು ವಿಚಾರ ವಿಶ್ಲೇಷಣೆಗಳ ಮಾರ್ಗದಲ್ಲಿ ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಸಾಗಿಸುತ್ತಾ ಚಿತ್ತ ವಿಸ್ತಾರತೆಯನ್ನು ಹೊಂದಿ ಮನಸ್ಸಿನ ಮೌನ ಸ್ಥಿತಿಯನ್ನು ತಲುಪುತ್ತಾನೆ. ಭಕ್ತಿಯೋಗಿಯು ತನ್ನ ಎಲ್ಲ ಭಾವನೆಗಳನ್ನು ಸಂಸ್ಕರಣಗೊಳಿಸಿ ಪ್ರೇಮಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಿಸುತ್ತಾನೆ. ಸ್ವಾರ್ಥ ಮತ್ತು ಅಹಂಕಾರಗಳ ತ್ಯಾಗದಿಂದ ಅವನಲ್ಲಿ ಮನೋವಿಸ್ತಾರ ಪ್ರಾಪ್ತವಾಗುತ್ತದೆ. ಕರ್ಮಯೋಗಿಯು ಅಂತಃಪ್ರಜ್ಞೆಯಿಂದ ಸಮಭಾವದಿಂದ ಕೂಡಿದ ನಿಸ್ವಾರ್ಥ ನಿಷ್ಕಾಮ ಸೇವಾರೂಪವಾದ ಕರ್ಮಗಳಲ್ಲಿ ತನ್ನ ಆಂತರಿಕ ಶಕ್ತಿಗಳನ್ನು ವ್ಯಯಿಸಿ ಸ್ವಾರ್ಥ ತ್ಯಾಗದ ಮೂಲಕ ಅದೇ ಚಿತ್ತ ವಿಸ್ತಾರದ ಸ್ಥಿತಿಯನ್ನು ಪಡೆಯುತ್ತಾನೆ. ರಾಜಯೋಗಿಯು ತನ್ನ ಪ್ರಬಲ ಇಚ್ಛೆ ಸಂಕಲ್ಪ ಶಕ್ತಿಗಳಿಂದ ಮನಸ್ಸಿನ ಅಲೆಗಳ ಏರಿಳಿತಗಳನ್ನು ತಡೆದು ಪ್ರಶಾಂತ ಸ್ಥಿತಿಯನ್ನು ಸಾಧಿಸುತ್ತಾನೆ. ಪ್ರತಿಯೊಬ್ಬ ಮಾನವನು ಸಹಜವಾಗಿ ಸರಳವಾಗಿ ಸಾಧಿಸಲು ಸರ್ವಸಾಮಾನ್ಯರಿಗೂ ನಿಲುಕುವ ಕೆಲವು ಅಂಶಗಳನ್ನು ರಾಜಯೋಗದ ಮೂಲಕ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗ ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯೋಗವು ಸಾಮಾನ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ ಅಷ್ಟ ಅಂಗಗಳ ಮೂಲಕ ಹಾಗೂ ಬಂಧ ಮತ್ತು ಮುದ್ರೆ, ಷಟ್ಕರ್ಮ, ಯುಕ್ತ ಆಹಾರ ಇತ್ಯಾದಿ ಸಹಾಯಕ ಸಾಧನಗಳ ಮೂಲಕ ಕ್ರಮಬದ್ಧವಾಗಿ ಆಚರಿಸಲ್ಪಡುತ್ತದೆ. ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವು ಐದು ಯಮಗಳಾಗಿವೆ. ಆತ್ಮ ಸಂಯಮಕ್ಕಾಗಿ ಇರುವ ಆಚರಣೆಗಳು ನಿರ್ಬಂಧಗಳು ನೀತಿ ತತ್ವಗಳಾಗಿವೆ. ಅಥವಾ ಸಾರ್ವಜನಿಕ ಜೀವನದಲ್ಲಿ ಶಿಸ್ತು ಪಾಲನೆ, ಕಾಪಾಡಿಕೊಳ್ಳಲು ಇರುವಂತಹ ಮಾರ್ಗವಾಗಿದೆ. ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಎಂಬ ಐದು ನಿಯಮದ ಪ್ರಕಾರಗಳಾಗಿವೆ. ಸಾಮಾಜಿಕ ಆಚರಣೆಗಳಾಗಿದ್ದು ವ್ಯಕ್ತಿಗತ ಜೀವನದಲ್ಲಿ ಶಿಸ್ತು ಪಾಲನೆ ಕಾಪಾಡಿಕೊಳ್ಳುವುದಾಗಿದೆ. ಒಟ್ಟಾರೆಯಾಗಿ ಯಮ ನಿಯಮಗಳು ಕಾಮ ಮತ್ತು ಉದ್ವೇಗಗಳನ್ನು ನಿಗ್ರಹಿಸಿ ಸಮಾಜದಲ್ಲಿ ಇತರರೊಡನೆ ಸಾಮರಸ್ಯದಿಂದ ಇರುವಂತೆ ಮಾಡುತ್ತವೆ ಹಾಗೂ ಇವುಗಳಲ್ಲಿ ಹೇಳಿರುವ ಆಚರಣೆಗಳು ಯೋಗ ಸಾಧನೆಗಾಗಿ ದೇಹ ಮತ್ತು ಮನಸ್ಸನ್ನು ಸಿದ್ಧಗೊಳಿಸುತ್ತವೆ. ಆಸನ. ಆಸನವೆಂದರೆ ನಿಲುವು, ಭಂಗಿ, ಸ್ಥಿತಿ ಎಂದು ಹೇಳಬಹುದಾಗಿದೆ. ಸ್ಥಿರ ಸುಖಂ ಆಸನಂ ಎಂದು ಪತಂಜಲಿ ಮಹರ್ಷಿಗಳು ಆಸನ ಕುರಿತು ಹೇಳಿದ್ದಾರೆ. ಅಂದರೆ ಯಾವುದೇ ಚಲನೆ ಇಲ್ಲದೆಯೇ ಸುಖಪೂರ್ವಕವಾಗಿ ಕುಳಿತುಕೊಳ್ಳುವ ಅಥವಾ ನಿಂತುಕೊಳ್ಳುವ ದೇಹದ ಭಂಗಿಗೆ ಆಸನವೆಂದು ಹೆಸರು. ಶರೀರದ ಸಾಮರ್ಥ್ಯವನ್ನು ಹೆಚ್ಚು ಮಾಡುವ ಸಾಧನೆಗಳೇ ಆಸನಗಳು. ಆಸನವು ಶರೀರದ ವಿಶೇಷ ನಿಲುವಾಗಿದ್ದು ಶರೀರದಲ್ಲಿರುವ ಪ್ರಾಣ ಶಕ್ತಿ ಪ್ರವಾಹವನ್ನು ಮತ್ತು ಶಕ್ತಿ ಕೇಂದ್ರಗಳನ್ನು ತೆರೆಯುತ್ತದೆ. ಆಸನ ಮಾಡುವಾಗ ಅಥವಾ ಅಭ್ಯಸಿಸುವಾಗ ಸಾಧಕನು ಮುಖ್ಯವಾಗಿ ಕೆಲವು ಅಂಶಗಳನ್ನು ಗಮನದಲ್ಲಿರಿಸಿ ಸಾಧನೆಯನ್ನು ಮಾಡಬೇಕು. ಅವೆಂದರೆ ಸಾಧನೆಯ ಸಂದರ್ಭದಲ್ಲಿ ದೇಹದ ಯಾವುದೇ ಅಂಗಾಂಗಗಳನ್ನು ಬಿಗಿಹಿಡಿಯಬಾರದು. ಉಸಿರಾಟದ ಹೊಂದಾಣಿಕೆಯೊಂದಿಗೆ ಸಾಧನೆಯನ್ನು ಮಾಡಬೇಕು. ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟವಿರಬೇಕು ಹಾಗೂ ಸ್ಥಿರತೆ ಹೊಂದಿರಬೇಕು. ಸಾಧನೆಯ ಪ್ರತಿ ಹಂತದಲ್ಲಿಯೂ ದೇಹದಲ್ಲಿ ಉಂಟಾಗುವ ಎಳೆತ ಸೆಳೆತಗಳನ್ನು ಗಮನಿಸುತ್ತಾ ನಿಧಾನವಾಗಿ ಸಾಧನೆಯನ್ನು ಮಾಡಬೇಕು. ಆಸನಗಳಲ್ಲಿ ಮುಖ್ಯವಾಗಿ ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು, ವಿಶ್ರಾಂತಿದಾಯಕ ಆಸನಗಳು, ಧ್ಯಾನಕ್ಕೆ ಉಪಯುಕ್ತವಾಗಿರತಕ್ಕಂಥ ಆಸನಗಳು ಇರುತ್ತವೆ. ದೇಹವನ್ನು ಮುಂಭಾಗಿಸುವುದು, ಹಿಂಭಾಗಿಸುವುದು, ಎಡಕ್ಕೆ ಭಾಗಿಸುವುದು, ಬಲಕ್ಕೆ ಭಾಗಿಸುವುದು, ಎಡಕ್ಕೆ ತಿರುಗಿಸುವುದು ಮತ್ತು ಬಲಕ್ಕೆ ತಿರುಗಿಸುವುದರಿಂದ ದೇಹದ ಎಲ್ಲ ಅವಯವಗಳು ಚಲನೆಗೊಂಡು ದೇಹದ ಸ್ಥಿತಿಸ್ಥಾಪಕತ್ವ ಗುಣಗಳು ಜಾಸ್ತಿಯಾಗಿ ರಕ್ತ ಸಂಚಲನ ಕ್ರಿಯೆ ಕ್ರಮಬದ್ಧವಾಗಿ ನಡೆಯುತ್ತದೆ. ಅನೇಕ ಶತಮಾನಗಳ ಅನುಭವ ಸಂಶೋಧನೆಗಳಿಂದ ದೇಹದ ಪ್ರತಿಯೊಂದು ಅಂಗಕ್ಕೂ ಮಾಂಸಖಂಡಕ್ಕೂ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಅಂದರೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸಾಧನೆಗೆ ಶರೀರವೇ ಸಾಧನವಾಗಿದೆ. ನಾವುಗಳು ಏನನ್ನೇ ಸಾಧಿಸಬೇಕಾದರೂ ಶರೀರವೇ ಮುಖ್ಯ ಮಾಧ್ಯಮವಾಗಿದೆ. ಆಧುನಿಕ ಬದುಕಿನಲ್ಲಿನ ಒತ್ತಡ, ಮಲಬದ್ಧತೆ, ರಕ್ತಹೀನತೆ, ಸಂಧಿವಾತ, ಬೆನ್ನು ನೋವು, ರಕ್ತದ ಒತ್ತಡ, ಕರುಳಿನ ಊತ, ಮಹಿಳೆಯರ ದೈಹಿಕ ಮಾನಸಿಕ ಸಮಸ್ಯೆ ಮೊದಲಾದ ಹಲವಾರು ಬೇರೆ ಬೇರೆ ದೈಹಿಕ ಮಾನಸಿಕ ತೊಂದರೆಗಳಿಗೆ ವಿಭಿನ್ನ ಆಸನಗಳ ಸಾಧನೆಯ ಮೂಲಕ ಗುಣಮುಖ ಹೊಂದಿದವರ ಸಂಖ್ಯೆ ಲೆಕ್ಕಕ್ಕೆ ನಿಲುಕದು. ಸತತ ಪ್ರಯತ್ನದಿಂದ, ನಿಷ್ಠೆಯಿಂದ, ಗುರುವಿನ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಸಾಧನೆ ಮಾಡಿದಾಗ ಮಾತ್ರ ಸಿದ್ಧಿಯನ್ನು ಪಡೆಯಲು ಸಾಧ್ಯವಿದೆ. ಸಾಧನೆಗೆ ಫಲ ಇದ್ದೇ ಇದೆ ಎಂಬುದು ಅಕ್ಷರಶಃ ಸತ್ಯ. ಮಾನಸಿಕ ಏಕಾಗ್ರತೆ ಪಡೆಯಲು ಆಸನಗಳು ಸಹಕಾರಿಯಾದರೆ ಆಧ್ಯಾತ್ಮಿಕ ಸಾಧಕರಿಗೆ ಸಕಲ ಸಿದ್ಧಿಯನ್ನು ಪಡೆಯುವ ಆಸನಗಳು ತುಂಬ ಅವಶ್ಯಕವಾಗಿವೆ. ಪ್ರಾಣಾಯಾಮ. ಪ್ರಕೃತಿಯ ಅಸಮತೋಲನದಿಂದಾಗಿ ವಾತಾವರಣವು ಕಲುಷಿತವಾಗಿ ಅಶುದ್ಧ ಗಾಳಿಯ ಸೇವನೆಯಿಂದಾಗಿ ಉಸಿರಾಟದ ದೋಷಗಳು ಹಿಂದೆಂದಿಗಿಂತಲೂ ಇಂದು ಜಾಸ್ತಿಯಾಗಿರುವುದನ್ನು ನಾವುಗಳು ದಿನನಿತ್ಯ ನೋಡುತ್ತಿರುತ್ತೇವೆ. ಉಸಿರಾಟದ ಅಸಮತೋಲನದಿಂದಾಗಿಯೂ ಅನೇಕ ರೋಗಗಳು ಬರುತ್ತವೆ. ಉಸಿರಾಟದ ಕ್ರಿಯೆಯನ್ನು ಸಮತೋಲನಗೊಳಿಸಿ ಶುದ್ಧಗೊಳಿಸಲು ಪ್ರಾಣಾಯಾಮವು ತುಂಬ ಅವಶ್ಯಕವಾಗಿದೆ. ಉಸಿರಾಟದ ಕ್ರಿಯೆಯ ಪರಿಣಾಮವು ಹೃದಯದ ಮೇಲೂ ಆಗುತ್ತದೆ. ಆದ್ದರಿಂದ ಉಸಿರಾಟದ ಕ್ರಿಯೆಗಳನ್ನು ಸರಿಪಡಿಸಿ ಸಂಪೂರ್ಣ ಆರೋಗ್ಯವನ್ನು ಪಡೆಯಲು ಪ್ರಾಣಾಯಾಮದ ಅಭ್ಯಾಸವು ಇಂದು ತುಂಬ ಅವಶ್ಯಕವಾಗಿದೆ. ಸ್ವಚ್ಛವಾದ, ಪ್ರಶಾಂತವಾದ ಮತ್ತು ಗಾಳಿ ಬೆಳಕುಗಳಿರುವ ಪ್ರಶಸ್ತ ಸ್ಥಳದಲ್ಲಿ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಹಾಗೂ ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಸಾಧನೆಯನ್ನು ಕಲಿತು ಅಭ್ಯಾಸ ಮಾಡುವುದು ಆರೋಗ್ಯಕ್ಕೆ ಹಿತಕರವಾದುದು. ಕುಂಭಕ ಸಹಿತ ಪ್ರಾಣಾಯಾಮ ಮತ್ತು ಕುಂಭಕರಹಿತ ಪ್ರಾಣಾಯಾಮ ಎಂದು ಎರಡು ವಿಧಗಳಾಗಿದ್ದರೂ ಕುಂಭಕರಹಿತ ಪ್ರಾಣಾಯಾಮ ಇಂದು ಜನಜನಿತವಾಗಿದೆ. ಪ್ರಾಣಶಕ್ತಿಯ ಸಂಚಲನೆಗೆ ಮುಖ್ಯ ಮಾಧ್ಯಮ ಶ್ವಾಸ. ದೇಹದ ಭಾಗಗಳಲ್ಲಿ ಉಸಿರು ತುಂಬಿಕೊಳ್ಳುವ ಸ್ಥಿತಿಯನ್ನು ಕುಂಭಕ ಸ್ಥಿತಿಯಾದರೆ ಪ್ರಾಣಶಕ್ತಿಯ ಸಂಚಲನೆಗೆ ಮುಖ್ಯ ಮಾಧ್ಯಮ ಶ್ವಾಸ. ದೇಹದ ಭಾಗಗಳಲ್ಲಿ ಉಸಿರು ತುಂಬಿಕೊಳ್ಳುವ ಸ್ಥಿತಿಯನ್ನು ಪೂರಕವೆಂದು ಕರೆದರೆ ಉಸಿರನ್ನು ತುಂಬಿಕೊಂಡಿರುವುದನ್ನು ಕುಂಭಕ ಸ್ಥಿತಿಯಾದರೆ ಅದು ಖಾಲಿಯಾಗುವ ಸ್ಥಿತಿಯನ್ನು ರೇಚಕ ಎಂದು ಕರೆಯುತ್ತಾರೆ. ಆರಂಭಿಕ ಹಂತದಲ್ಲಿ ಉಚ್ಛ್ವಾಸ ನಿಶ್ವಾಸಗಳ ಗಮನಿಸುವಿಕೆಯ ಮೂಲಕ ಪ್ರಾಣಾಯಾಮ ಸಾಧನೆಯನ್ನು ಮಾಡಲಾಗುತ್ತದೆ. ಪ್ರಾಣಶಕ್ತಿಯ ಸಂಚಲನೆಗೆ ಮುಖ್ಯ ಮಾಧ್ಯಮ ಶ್ವಾಸ. ದೇಹದ ಭಾಗಗಳಲ್ಲಿ ಉಸಿರು ತುಂಬಿಕೊಳ್ಳುವ ಸ್ಥಿತಿಯನ್ನು ಪೂರಕವೆಂದು ಕರೆದರೆ ಉಸಿರು ತುಂಬಿಕೊಂಡಿರುವುದನ್ನು ಕುಂಭಕ ಸ್ಥಿತಿಯ ಎಂದು ಕರೆಯುತ್ತಾರೆ. ಅದು ಖಾಲಿಯಾಗುವ ಸ್ಥಿತಿಯನ್ನು ರೇಚಕ ಎಂದು ಕರೆಯುತ್ತಾರೆ. ಆರಂಭಿಕ ಹಂತದಲ್ಲಿ ಉಚ್ಛ್ವಾಸ ನಿಶ್ವಾಸಗಳ ಗಮನಿಸುವಿಕೆಯ ಮೂಲಕ ಪ್ರಾಣಾಯಾಮ ಸಾಧನೆಯನ್ನು ಮಾಡಲಾಗುತ್ತದೆ. ಕಪಾಲಭಾತಿ ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆಯಾಗಿದೆ. ಕ್ರಮಬದ್ಧವಾದ ಪ್ರಾಣಾಯಾಮ ಸಾಧನೆಯಿಂದ ಉಸಿರಾಟ ತೊಂದರೆಗಳು ನಿವಾರಣೆಯಾಗಿ ತತ್ಸಂಬಂಧಿತ ರೋಗಗಳು ನಿವಾರಣೆಯಾಗುತ್ತವೆ. ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಪೂರೈಕೆಯಾಗಿ ರಕ್ತ ಶುದ್ಧವಾಗುವುದು. ದೇಹವು ಹಗುರವಾಗಿ ಮನಸ್ಸು ಸ್ಥಿರವಾಗುತ್ತದೆ. ಉಸಿರಿನ ನಿಯಂತ್ರಣದೊಂದಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಬರುತ್ತದೆ. ಧ್ಯಾನಕ್ಕೆ ಪೂರ್ವ ಸಿದ್ಧತೆಯಾಗಿದೆ. ಕಫದೋಷ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ದೂರವಾಗುವುದು. ಅಸ್ತಮಾ, ತಲೆನೋವು, ಕೆಮ್ಮು, ನೆಗಡಿ ಈ ಮುಂತಾದ ಸಮಸ್ಯೆಗಳಿಗೆ ಪರಿಹಾರವಾಗುವುದು. ಜೊತೆಗೆ ಉಷ್ಣ ಸಂಬಂಧಿಸಿದ ಮತ್ತು ಶೀತಕ್ಕೆ ಸಂಬಂಧಿಸಿದ ರೋಗಗಳು ದೂರವಾಗುವುದು. ಒತ್ತಡಯುಕ್ತ ರೋಗಗ್ರಸ್ತ ಸಮಾಜದಲ್ಲಿ ಒತ್ತಡ ಮುಕ್ತ ನಿರೋಗಿ ಶರೀರ ಮತ್ತು ಮನಸ್ಸನ್ನು ಹೊಂದಲು ಹಾಗೂ ಒಳ್ಳೆಯ ಜೀವನ ಪದ್ಧತಿಯ ಮೂಲಕ ಒಳ್ಳೆಯ ಜೀವನ ಮಟ್ಟ ಹೊಂದಲು ಪ್ರಾಣಾಯಾಮ ತುಂಬ ಅವಶ್ಯಕವಾಗಿದೆ. ಬಾಹ್ಯ ವಸ್ತುಗಳೊಡನೆ ಸಂಬಂಧ ಹೊಂದಿದ ಪಂಚೇಂದ್ರಗಳಿಂದ ಅರಿವನ್ನು ವಿಮುಖಗೊಳಿಸುವುದಕ್ಕೆ ಪ್ರತ್ಯಾಹಾರ ಎಂದು ಕರೆದರೆ ಮನಸ್ಸನ್ನು ಏಕಾಗ್ರಗೊಳಿಸಲು ಮಾಡುವ ಪ್ರಯತ್ನವನ್ನು ಧಾರಣವೆಂದು ಕರೆಯಬಹುದು. ಚಿದ್ದ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದೇ ಧ್ಯಾನ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಾಗಿದೆ. ವಿಚಾರರಹಿತ ಶೂನ್ಯ ಸ್ಥಿತಿಯೇ ಸಮಾಧಿಯಾಗಿದೆ. ಬಂಧಗಳು ಮತ್ತು ಮುದ್ರೆಗಳು ಪ್ರಾಣಾಯಾಮದೊಂದಿಗೆ ಸಂಬಂಧ ಹೊಂದಿದ್ದು ಪ್ರಾಣಾಯಾಮ ಸಾಧನೆಯಲ್ಲಿ ಉಪಯೋಗವಾಗುವ ಶಾರೀರಿಕ ಸ್ಥಿತಿಯಾಗಿದೆ. ಇವುಗಳು ಮುಖ್ಯವಾಗಿ ದೈಹಿಕ ಭಂಗಿಗಳೊಂದಿಗೆ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಉಪಯುಕ್ತಕಾರಿಯಾಗಿವೆ. ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿ ಉನ್ನತ ಯೋಗ ಸಾಧನೆಗೆ ನೆರವಾಗುತ್ತವೆ. ನೇತಿ, ದೌತಿ, ಕಪಾಲಭಾತಿ, ತ್ರಾಟಕ, ಬಸ್ತಿ, ನೌಲಿ ಈ ಮುಂತಾದ ಷಟ್ ಕ್ರಿಯೆಗಳಿಂದ ದೇಹದಲ್ಲಿರುವ ಮಲ ಮತ್ತು ವಿಷ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ಶುದ್ಧ ಮಾಡುವ ಸಾಧನೆಗಳಾಗಿವೆ. ವಾತ, ಪಿತ್ತ, ಕಫದೋಷಗಳ ನಿವಾರಣೆಯಾಗಿ ದೇಹದ ಆರೋಗ್ಯಕ್ಕೆ ಅನುಕೂಲಕರವಾಗಿದೆ. ಯುಕ್ತ ಆಹಾರವು ಆರೋಗ್ಯಕರ ಬದುಕಿಗೆ ಅಗತ್ಯವಾದ ಆಹಾರ ಕ್ರಮವನ್ನು ಸೂಚಿಸುತ್ತದೆ. ಯೋಗ ಸಾಧಕರು ಯೋಗ ಸಾಧನೆಗಾಗಿ ಮತ್ತು ಅದರ ಉತ್ಕೃಷ್ಟ ಫಲಕ್ಕಾಗಿ ಯಾವ ಆಹಾರ ಸ್ವೀಕರಿಸಬೇಕು ಎಂದು ತಿಳಿದು ಸಾಧನೆಯನ್ನು ಮಾಡುವುದರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಉಂಟಾಗುತ್ತದೆ. ಇದನ್ನು ಸಾತ್ವಿಕ ಆಹಾರ, ಯೋಗಿಕ ಆಹಾರ ಅಥವಾ ಯುಕ್ತ ಆಹಾರವೆಂದು ಹೇಳಲಾಗಿದೆ. ಯೋಗಿಕ ಜೀವನ ಶೈಲಿಯು ಸತ್ವಯುತ ಆಹಾರ, ದೈಹಿಕ ಶ್ರಮ, ಆಸನ, ಪ್ರಾಣಾಯಾಮ, ಪ್ರಾರ್ಥನೆ, ಧ್ಯಾನ, ಒಳ್ಳೆಯ ಹವ್ಯಾಸ, ಮಾನಸಿಕ ವಿಶ್ರಾಂತಿ, ಒತ್ತಡರಹಿತ ಸ್ಥಿತಿಯನ್ನು ಒದಗಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಯೋಗಿಕ ಜೀವನ ಶೈಲಿಯು ಆರೋಗ್ಯಯುತ ಜೀವನ ಶೈಲಿಯಾಗಿದೆ. ಇಂದಿನ ದಿನಗಳಲ್ಲಿ ಮಾನಸಿಕ ಒತ್ತಡವು ಅನೇಕ ರೋಗಗಳಿಗೆ ಕಾರಣವಾಗಿದೆ ಎನ್ನುವುದು ನಮಗೆಲ್ಲ ತಿಳಿದ ಸಂಗತಿಯಾಗಿದೆ. ಇಂಥ ಒತ್ತಡ ಮುಕ್ತ ಜೀವನ ನಡೆಸಲು ಯೋಗದಿಂದ ಸಾಧ್ಯವಾಗುತ್ತದೆ. ವಯಸ್ಕರಲ್ಲಿ ಯೋಗವು ದಿನನಿತ್ಯದ ಆಚರಣೆಯಾದಾಗ ಮಧುಮೇಹ, ಅಧಿಕ ರಕ್ತದೊತ್ತಡಗಳಲ್ಲಿ ಔಷಧ ಪ್ರಮಾಣ ತಗ್ಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಂದು ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸಂಸ್ಕೃತಿ, ಪರಂಪರೆ, ವಿಶಿಷ್ಟ ಆಚಾರ ವಿಚಾರಗಳ ಕುರಿತು ವ್ಯಾಪಕವಾಗಿ ಆಸಕ್ತಿ ಕುತೂಹಲಗಳು ಬೆಳೆಯುತ್ತಲಿದ್ದು ದೇಶ ವಿದೇಶಗಳಲ್ಲಿ ಯೋಗದ ವಿವಿಧ ಆಯಾಮಗಳ ಕುರಿತು ಅಧ್ಯಯನ ಅಧ್ಯಾಪನ ಸಂಶೋಧನೆಗಳು ನಡೆಯುತ್ತಿರುವುದು ಅತೀವ ಸಂತೋಷದಾಯಕ ವಿಚಾರವಾಗಿದೆ. ಯಾವ ಬಲಪ್ರಯೋಗವಿಲ್ಲದೆ ಸಾವಿರಾರು ವರ್ಷಗಳ ನಂತರವೂ ಬದುಕಿ ಬೆಳೆಯುತ್ತಿರುವ ನಮ್ಮ ಯೋಗ ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆಯುತ್ತಿದೆ. ಇದಕ್ಕೆ ಪ್ರತಿ ವರ್ಷ ನಾವು ಜೂನ್ 21ರಂದು ಆಚರಣೆ ಮಾಡುವ ವಿಶ್ವ ಯೋಗ ದಿನಾಚರಣೆಯೇ ಸಾಕ್ಷಿಯಾಗಿದೆ. ನಾವೆಲ್ಲ ಭಾರತೀಯರು ಅಭಿಮಾನ ಪಡುವಂತಹ ವಿಚಾರವಾಗಿದೆ. ಆರೋಗ್ಯವಂತರು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೂ ಮತ್ತು ಅನಾರೋಗ್ಯವಂತರು ಆರೋಗ್ಯವನ್ನು ಮರಳಿ ಪಡೆಯುವುದಕ್ಕಾಗಿಯೂ ಯೋಗಾಸನಗಳನ್ನು ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ದಿನನಿತ್ಯವೂ ಸಾಧನೆ ಮಾಡುವುದು ಅತ್ಯವಶ್ಯಕವೆಂಬುದನ್ನು ನಾವು ಅರಿತು ಯೋಗ ಸಾಧನೆಗಳಾದ ಆಸನ, ಪ್ರಾಣಾಯಾಮ, ಕಪಾಲಭಾತಿ, ಬಂಧ ಮುದ್ರೆಗಳು ಇವುಗಳ ಸಾಧನೆಯಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು. ಜೀವನದ ಅನೇಕ ಸಾಧನೆಗಳಲ್ಲಿ ಯೋಗ ಸಾಧನೆ ಅತ್ಯಂತ ಶ್ರೇಷ್ಠವಾದುದಾಗಿದೆ. ಆಸಕ್ತರಾದ ಯಾರಾದರೂ ಆಚರಿಸತಕ್ಕ ಯೋಗಕ್ಕೆ ವಯೋಭೇದ, ಜಾತಿ ಭೇದ, ಲಿಂಗಭೇದವಿಲ್ಲದ ಈ ಜಾತ್ಯಾತೀತ ಸಾಧನೆಯು ಸಕಲರಿಗೂ ಉತ್ತಮ ಆರೋಗ್ಯದ ಮಾರ್ಗದರ್ಶಿಯಾಗಿದೆ. ಮನುಷ್ಯನು ಭಾವನೆಗಳಿಗನುಸಾರವಾಗಿ, ವೃತ್ತಿಗಳಿಗನುಸಾರವಾಗಿ, ಮಾಡುವ ಕೆಲಸಗಳಿಗನುಸಾರವಾಗಿ, ಜ್ಞಾನಕ್ಕನುಸಾರವಾಗಿ, ಭಕ್ತಿಗನುಸಾರವಾಗಿ ತನ್ನ ಮುಕ್ತಿ ಮಾರ್ಗವನ್ನು ಸಾಧಿಸಬಹುದು. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತು ರಾಜಯೋಗ ಇವುಗಳಿಂದ ಶರೀರ, ಮನಸ್ಸು, ಬುದ್ಧಿಗಳ ಸಂಯಮವಾಗಿ ಅಂತಿಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಕರ್ಮಯೋಗ, ನಾವು ಮಾಡುವ ಕೆಲಸಗಳಲ್ಲಿ ಫಲ ಉಂಟು, ಆದರೆ ಅದೇ ಕೆಲಸವನ್ನು ಕರ್ಮಯೋಗದಲ್ಲಿ ಫಲದ ಕಡೆ ಗಮನ ನೀಡಕೂಡದು. ನಾವು ಮಾಡುವ ಕೆಲಸದಲ್ಲಿ ವ್ಯಾಮೋಹವಿಲ್ಲದ ನಿಷ್ಕಾಮ ಮನೋಭಾವವಿರಬೇಕು. ಇದರಿಂದ ಮನಸ್ಸು ಕರ್ಮಗಳ ಬಂಧನದಿಂದ ಮುಕ್ತವಾಗುವುದು. ಆಗ ಮನಸ್ಸು ಸ್ಥಿರತೆ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಇದೇ ಕರ್ಮಯೋಗ. ಭಕ್ತಿಯೋಗ, ಭಕ್ತಿ ಎಂದರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ವಿವಿಧ ರೀತಿಯ ಭಾವನೆಗಳನ್ನು ಉದಾತ್ತಗೊಳಿಸಿ ಅನಂತರ ಅಲ್ಲಿ ಶಕ್ತಿಯನ್ನು ನೆಲೆಗೊಳಿಸಿ ಮನಸ್ಸನ್ನು ಶಾಂತಿ ಸಮಾಧಾನ ಸ್ಥಿತಿಯಲ್ಲಿ ಇಡುವುದು, ಇದುವೇ ಭಕ್ತಿಯೋಗ. ಜ್ಞಾನಯೋಗ, ನಮ್ಮ ಜೀವನದಲ್ಲಿ ಸೈದ್ಧಾಂತಿಕವಾಗಿ ಕೆಲವು ಸಮಸ್ಯಾತ್ಮಕ ಆಲೋಚನೆಗಳು ಬರುವುದುಂಟು. ವೇದಾಂತ ವಿಚಾರದ ಬಗ್ಗೆ ಜೀವ, ಆತ್ಮ, ಪರಮಾತ್ಮ, ಮೋಕ್ಷ, ಸ್ವರ್ಗ, ನರಕ, ಪೂರ್ವಜನ್ಮ, ಪುನರ್ಜನ್ಮ ಮುಂತಾದ ಗಹನ ವಿಚಾರಗಳ ಬಗ್ಗೆ ಮನಸ್ಸಿನಲ್ಲಿ ಪ್ರಶ್ನೆಗಳೇಳುತ್ತವೆ. ಇವುಗಳಿಗೆ ಉತ್ತರಿಸಬೇಕಾದರೆ ಜ್ಞಾನಯೋಗದ ಒಳಗೆ ಹೋಗಬೇಕಾಗುತ್ತದೆ. ರಾಜಯೋಗ, ಜೀವನದ ಎಲ್ಲ ಪ್ರಯತ್ನಗಳ ಯಶಸ್ವಿಗೆ ಮಾನಸಿಕ ಸಂಸ್ಕಾರವೇ ಮುಖ್ಯ. ಇದಕ್ಕಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರತಿಪಾದಿಸಿರುವ ರಾಜಯೋಗವು ಶ್ರೀಸಾಮಾನ್ಯರನ್ನು ಒಂದು ನಿಶ್ಚಿತವಾದ ಮತ್ತು ನೇರವಾದ ಮಾರ್ಗದೆಡೆಗೆ ಕೊಂಡೊಯ್ಯುವ ಸರಳ ಉಪಾಯವಾಗಿದೆ. ಮಾನವನ ಮನಸ್ಸಿನ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಅಥವಾ ಶಾಂತಿಯ ಸ್ಥಾನ ಪಡೆಯಲು ರಾಜಯೋಗವು ಶ್ರೇಷ್ಠವಾದುದಾಗಿದೆ. ನಮಸ್ಕಾರ. ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗ ಕುರಿತು ಯೋಗ ತಜ್ಞರಾದ ಡಾಕ್ಟರ್ ಎಂಎನ್ ಛಲವಾದಿ ಅವರ ಮಾತುಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೊಡ್ಡಬಳ್ಳಾಪುರದ ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಅಂಬೆ ಕರಣ್ಣ ನೀನೆ ನಮಣ್ಣ, ಅಂಬೆ ಕರಣ್ಣ ನೀನೆ ನಮಣ್ಣ, ಒಳೆ ದಟಿಸೋ ನಮ್ಮಣ್ಣ, ಒಳೆ ದಟಿಸೋ ನಮ್ಮಣ್ಣ, ಒಳೆ ಎನ್ನ ದಟುಸಕೆ ವಾಜರು ಮಗಳಲ್ಲ, ಒಳೆ ಎನ್ನ ದಟುಸಕೆ ವಾಜರು ಮಗಳಲ್ಲ, ಸೋದ ನಂದನ ಮಗಳು ಶ್ರೀಲವಂತನ ಮಗಳು. ಅಂಬಿಕರಣ್ಣ ನೀನೆ ನಮಣ್ಣ, ಅಂಬಿಕರಣ್ಣ ನೀನೆ ನಮಣ್ಣ, ಒಳೆ ದಟಿಸೋ ನಮ್ಮಣ್ಣ, ಒಳೆ ದಟಿಸೋ ನಮ್ಮಣ್ಣ, ಒಳೆಯಿಂದ ದಾಟಕ್ಕೆ ವಾಜ ನಿನ್ನ ದಾಟಕ್ಕೆ ಹಾಜರು ಮಗಳಲ್ಲ ಶೀಲವಂತಳ ಮಗಳು ಶೀಲವಂತಳ ಮಗಳು ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ನಿನ್ನ ಚಲವನ ಬರ್ತಾರ ನಿನ್ನಗಿಂತ ಚಲವನ ಬರ್ತಾರ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ನನ್ನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ನನ್ನಗಿಂತ ಚಲವ ಬರ್ತಾನ ನನ್ನಗಿಂತ ಚಲವ ಬರ್ತಾರ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳ್ಳೆ ದಾಟಿಸೋ ನಮ್ಮಣ್ಣ ಒಳ್ಳೆ ದಾಟಿಸೋ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ಎನ್ನ ದಾಟಿಸಕ ವಾಜರು ಮಗಳಲ್ಲ ಒಳೆ ಎನ್ನ ದಾಟಿಸಕ ವಾಜರು ಮಗಳಲ್ಲ ಶ್ರೀಲವಂತನ ಮಗಳು ಶ್ರೀಲವಂತನ ಮಗಳು ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ಶೀಲವಂತಳ ಮಗಳು ಶೀಲವಂತಳ ಮಗಳು ಬಾಳೆಯ ಗಿಡಕ್ಕೆ ಬಾಳೆಯ ತಲ ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳೆಯ ತಲ ಕಟ್ಟೆ ಬಾಳವಂತರ ಮಗಳು ಬಾಳವಂತರ ಮಗಳು ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟಿ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟಿ ಬಾಳವಂತಳ ಮಗಳು ಬಾಳವಂತಳ ಮಗಳು ನಿಂಬೆಯ ಗಿಡಕ್ಕೆ ನಿಂಬೆ ತೊಟ್ಟಲ ಕಟ್ಟಿ ನಿಂಬೆಯ ಮನೆಗೆ ನಿಂಬೆ ತೊಟ್ಟಲ ಕಟ್ಟಿ ಬನ್ನಿ ಜನ ಮಗಳು ನೇತವಂತನ ಮಗಳು ನಿಂಬೆಯ ಗಿಡಕ್ಕೆ ರಾಂಬೆ ತೊಟ್ಟಲು ಕಟ್ಟಿ ನಿಂಬೆಯ ಗಿಡಕ್ಕೆ ರಾಂಬೆ ತೊಟ್ಟಲು ಕಟ್ಟಿ ನೇಸವಂತಳ ಮಗಳು ನೇಸವಂತಳು ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಂಬಿಕರಣ್ಣ ನೀನೆ ನಮ್ಮಣ್ಣ ಅಂಬಿಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ನೀಚವಂತಳ ಮಗಳು ನೀಶವಂತಳ ಮಗಳು ಒಳೆ ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಎನ್ನ ದಾಟಕ್ಕೆ ವಾಜರು ಮಗಳಲ್ಲ ಶೀಲವಂತರ ಮಗಳು ಶ್ರೀಲವಂತರ ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ಶೀಲಗಿಂತ ಚೆಲುವರು ಬರ್ತಾರೋ ನನಗಿಂತ ಚೆಲುವರು ಬರ್ತಾರೋ ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ಅಕ್ಕನ ತಂಗರ ಆರು ಮಂದೆ ನನ್ನ ಕೊಡಿ ಏಳು ಮಂದೆ ನನ್ನಗಿಂತ ಚೆಲುವರು ಬರ್ತಾರೋ ನನ್ನ ಆಗಿಂತ ಸೆಲವರು ಬರ್ತಾರ ಅಂಬಿಕಾಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳವಂತಳು ಮಗಳು ಬಾಳವಂತಳು ಮಗಳು ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳ ತೊಟ್ಟಲು ಕಟ್ಟೆ ಬಾಳವಂತರ ಮಗಳು ಬಾಳವಂತರ ಮಗಳು ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಂತಳು ಮಗಳು ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆಯನ್ನ ದಾಟಕ್ಕೆ ವಾಜರು ಮಗಳಲ್ಲ ಶೀಲವಂತರ ಮಗಳು ಶೀಲವಂತರ ಮಗಳು ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಅಂಬಿಕಾರಣ್ಣ ನೀನೆ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ಒಳೆ ದಟ್ಟಿಸೋ ನಮ್ಮಣ್ಣ ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ಶೀಲವಂತಳು ಮಗಳು ಶೀಲವಂತಳು ಮಗಳು ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ಶೀಲವಂತರ ಮಗಳು ಶ್ರೀಲವಂತರ ಮಗಳು ದೊಡ್ಡಬಳ್ಳಾಪುರದ ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನಿ ಪದವನ್ನ ಕೇಳುತ್ತಿರುವಿರಿ. ತಲೆಯ ಬಾಚಿ ಜಡೆಗಳ ಕೆವುವ ಮುಡಿಸಿರಿ ತಲೆಯ ಬಾಚಿ ಜಡೆಗಳ ಕೆವುವ ಮುಡಿಸಿರಿ ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರಿ ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರಿ ನಟವ ಮಾಡಿರಿ ಶೋಭಾನ ಅನ್ನಿರಿ ನಟವ ಮಾಡಿರಿ ಶೋಭಾನ ಅನ್ನಿರಿ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರಿ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರಿ ತಲೆಯ ಬಾಚಿ ಜಡೆಗಳ ಕೆವುವ ಮುಡಿಸಿರಿ ತಲೆಯ ಬಾಚಿ ಜಡೆಗಳ ಕೆವುವ ಮುಡಿಸಿರಿ ಕೋಮಲಂಗೆ ಸೀತ ದೇವಿಗೆ ಶರಣವ ಮಾಡಿರಿ ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರಿ ನಟವ ಮಾಡಿರಿ ಸೋಬಾನ ಎನ್ನಿರಿ ನಟವ ಮಾಡಿರಿ ಸೋಬಾನ ಎನ್ನಿರಿ ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರಿ ಕೋಮಲಂಗೆ ಸೀತ ದೇವಿಗೆ ಶರಣವನಿಸಿರಿ ಮಕವ ತಳದು ಪೋಡ್ರಕ್ಕೆ ಬೊಟ್ಟು ಇಡಿರಿ ಮಕವ ತಳದು ಪೋಡ್ರಕ್ಕೆ ಕೆ ಬೊಟ್ಟು ಇಡಿರೆ ಕೋಮಲಂಗೆ ಸೀತದೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಶರಣವನಸಿರೆ ಸೋಬಾನನ್ನಿರೆ ಶರಣವನಸಿರೆ ಸೋಬಾನನ್ನಿರೆ ಕೋಮಲಂಗೆ ಸೀತದೇವಿಗೆ ನರಣ ಮಾಡಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ಮಕವ ತಳದ ಬಾರುಡಾಕೆ ಬೊಟ್ಟು ಏಡಿರೆ ಮಕವ ತಳದ ಬಾರುಡಾಕೆ ಬೊಟ್ಟು ಏಡಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣ ಹೊಂದಿರೆ ಕೋಮಲಂಗೆ ಸೀತದೇವಿಗೆ ಶರಣ ಹೊಂದಿರೆ ಒಳ್ಳೆ ಒಳ್ಳೆ ಒಡವೆ ಗಾಡು ನೀವು ಹಾಕಿರೆ ಒಳ್ಳೆ ಒಳ್ಳೆ ಒಡವೆ ಗಾಡು ಎಣ್ಣೆಗಿಕ್ಕಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಶರಣವನಸಿರೆ ಸೋಬಾನ ಅನ್ನಿರೆ ಶರಣವನಸಿರೆ ಸೋಬಾನ ಅನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಒಳ್ಳೆ ಒಡವಳಾಗೆ ನೀವು ಮಾಡಲಿಡಿರೆ ಒಡವೆ ಹಾಕಿ ನೀವು ಎನ್ನ ತಾಟಗಿರಿಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಒಳ್ಳೆ ಒಳ್ಳೆ ಪದಕಗಳು ಬಾದಿಗಾಕಿರೆ ಒಳ್ಳೆ ಒಳ್ಳೆ ಪದಕಗಳು ಕೊಳ್ಳಿಗಾಕಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಶರಣವನಸಿರೆ ಸೋಬಾನ ಅನ್ನಿರೆ ಶರಣವನಸಿರೆ ಸೋಬಾನ ಅನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಒಳ್ಳೆ ಪದಕ ಗಾಳಿ ಕೊರಳಿಗಾಕಿರೆ ಪದಕಗಳಾದ ಕೊರಳಿಗಾಕಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಶರಣವನಸಿರೆ ಸೋಬಾನ ಎನ್ನಿರೆ ಶರಣವನಸಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊರಳಿಗಾಕಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಕೋಮಲಂಗೆ ಸೀತದೇವಿಗೆ ಶರಣವನಸಿರೆ ಶರಣವನಸಿರೆ ಸೋಬಾನ ಅನ್ನಿರೆ ಶರಣವನಸಿರೆ ಸೋಬಾನವನ್ನಿರೆ ಕೋಮಲಂಗೆ ಸೀತದೇವಿಗೆ ಶರಣವ ಮಾಡಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ಕೋಮಲಂಗೆ ಸೀತದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೇತ ಜರಿಗೆ ಶರಣ ಹೊಂದಿರೆ ಕೋಮಲಂಗೆ ಸೇತ ಜರಿಗೆ ಶರಣ ಹೊಂದಿರೆ ಒಳ್ಳೆ ಒಳ್ಳೆ ಸಿಗಾಳು ಕಣಗಿಕ್ಕಿರೆ ಒಳ್ಳೆ ಒಳ್ಳೆ ಬಾಳೆಗಾಳು ಕೈಗೆ ಕೊಡಿರೆ ಕೋಮಲಂಗೆ ಸೇತ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೇತ ದೇವಿಗೆ ಶರಣ ವನಸಿರೆ.